ರಕ್ತಹೀನತೆ ಭಾಗವಹಿಸುವ ತಜ್ಞರು ಡಾಕ್ಟರ್ ಮಂಜುನಾಥ್ ಪ್ರಧಾನಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇಂದಿನ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಇದು 802ನೇ ಸಂಚಿಕೆ. ಈ ಸಂಚಿಕೆಯಲ್ಲೇ ನಿಮ್ಮ ವೈದ್ಯರು ಡಾಕ್ಟರ್ ಮಂಜುನಾಥ್ ಪ್ರಧಾನಿ, ಇವರು ಸಹಾಯಕ ಪ್ರಾಧ್ಯಾಪಕರು, ಔಷಧ ವಿಭಾಗ, ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ಇವರು ಇವತ್ತು ನಿಮಗೆ ರಕ್ತಹೀನತೆ ಅಥವಾ ಅನಿಮಿಯಾ ವಿಷಯದ ಕುರಿತಾಗಿ ನಿಮ್ಮೆಲ್ಲರ ಸಂದೇಹಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಡಾಕ್ಟರ್ ಮಂಜುನಾಥ್ ಪ್ರಧಾನಿ ಅವರ ಕಿರುಪರಿಚಯ ನಿಮಗಾಗಿ. ಡಾಕ್ಟರ್ ಮಂಜುನಾಥ್ ಪ್ರಧಾನಿ ಇವರು ಮೂಲತಃ ಶಿರ್ಸಿಯವರು. ಇವರು 2012ರಲ್ಲಿ ತಮ್ಮ MBBS ಪದವಿಯನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜ್ನಲ್ಲಿ ಮತ್ತು 2017ರಲ್ಲಿ ತಮ್ಮ MD ಸ್ನಾತಕೋತ್ತರ ಪದವಿಯನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜು ಕ್ಯಾಲಿಕಟ್ ಕೇರಳದಿಂದ ಪಡೆದುಕೊಂಡಿರ್ತಾರೆ. 2017ರಿಂದ 2018ರವರೆಗೆ ವೈದ್ಯಕೀಯ ಕಾಲೇಜ್ನಲ್ಲಿ ಸೀನಿಯರ್ ರೆಸಿಡೆನ್ಸಿಯನ್ನು ಪಡೆದು 2021ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ಔಷಧ ವಿಭಾಗಕ್ಕೆ ಸೇರಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಪ್ರಧಾನಿ ಅವರು ಈ ರಕ್ತಹೀನತೆ ಅಥವಾ ಅನಿಮಿಯಾ ಈ ವಿಷಯದ ಕುರಿತಾಗಿ ಕೆಲವು ಮುಖ್ಯ ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ. ಆ ಮಾಹಿತಿಗಳ ಎಲ್ಲವನ್ನು ನೀವು ಕೇಳಿಕೊಂಡು ಆ ನಂತರ ನಿಮಗೆ ಏನು ಸಂಶಯ ಬರ್ತಾವ ಅವುಗಳನ್ನು ನೀವು ಫೋನ್ ಮೂಲಕ ಕೇಳಿ ಪರಿಹಾರ ಪಡ್ಕೊಳ್ಬಹುದು. ಡಾಕ್ಟರ್ ಮಂಜುನಾಥ್ ಪ್ರಧಾನಿ ಅವರಿಗೆ ಸ್ವಾಗತ. ಕೇಳುಗರ ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ರಕ್ತಹೀನತೆ. ಸೊ ಇದರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಮೊದಲನೇದಾಗಿ ರಕ್ತಹೀನತೆ ಎಂದರೇನು? ರಕ್ತಹೀನತೆ ಇದೊಂದು ರೋಗವಲ್ಲ, ರಕ್ತಹೀನತೆ ಇದು ರೋಗ ಲಕ್ಷಣ. ಹಲವಾರು ರೋಗಗಳಿಂದ ಬರುವಂತಹ ಇದೊಂದು ರೋಗ ಲಕ್ಷಣ. ಶರೀರದಲ್ಲಿನ ಕೆಂಪು ರಕ್ತ ಕಣಗಳ ಸಂಖ್ಯೆ ಅಥವಾ ಅದರಲ್ಲಿನ ಹಿಮೋಗ್ಲೋಬಿನ್ನ ಅಂಶ ಕಡಿಮೆಯಾದಾಗ ವಯಸ್ಕ ಗಂಡಸರಲ್ಲಿ 13-14 ಗ್ರಾಂ ಹಿಮೋಗ್ಲೋಬಿನ್ ಸರಾಸರಿ ಬೇಕಾಗುತ್ತೆ, ಹಾಗೂ ವಯಸ್ಕ ಹೆಣ್ಮಕ್ಕಳಲ್ಲಿ 12-13 ಗ್ರಾಂ ಹಿಮೋಗ್ಲೋಬಿನ್ನ ಅವಶ್ಯಕತೆ ಇದೆ. ಇದಕ್ಕಿಂತ ಕಡಿಮೆಯಾದಾಗ ನಾವು ಅದನ್ನು ರಕ್ತಹೀನತೆ ಅಂತ ಕರಿತೀವಿ. ಹಾಗಾದರೆ ರಕ್ತಹೀನತೆಗೆ ಕಾರಣಗಳೇನು? ರಕ್ತಹೀನತೆಗೆ ಕಾರಣಗಳು ಹಲವಾರು. ಇದು ಜೀವಸತ್ವದ ಕೊರತೆಯಿಂದ ಆಗಿರ್ಬೋದು. ನಾವೇನು ವಿಟಮಿನ್ B12 ಅಥವಾ ಫೋಲಿಕ್ ಆ್ಯಸಿಡ್ ಅಂತ ಕರಿತೀವಿ, ಸೊ ಆ ಜೀವಸತ್ವದ ಕೊರತೆಯಿಂದಾಗಿರ್ಬೋದು, ರಕ್ತಸ್ರಾವದಿಂದಾಗಿರ್ಬೋದು, ಕಿಡ್ನಿ, ಹೃದಯ ಅಥವಾ ಲಿವರ್ ಸಂಬಂಧಿ ಕಾಯಿಲೆಗಳಿಂದ ರಕ್ತಹೀನತೆ ಉಂಟಾಗ್ಬೋದು, ಕ್ಯಾನ್ಸರ್ಗಳಿಂದ ರಕ್ತಹೀನತೆ ಉಂಟಾಗ್ಬೋದು, ಕ್ಷಯರೋಗ ಅಥವಾ ಮಲೇರಿಯಾದಂತಹ ಸೋಂಕಿನಿಂದಲೂ ಕೂಡ ರಕ್ತಹೀನತೆ ಉಂಟಾಗ್ಬೋದು. ಆದರೆ ಅತಿ ಸಾಮಾನ್ಯ ಕಾರಣ ಏನಪ್ಪ ಅಂತಂದರೆ ನಮಗೆ ಬೇಕಾದಂಥ ಕಬ್ಬಿಣ ಸತ್ವದ ಕೊರತೆಯಿಂದ ಉಂಟಾಗುವ ರಕ್ತಹೀನತೆ, ಇದು ಅತಿ ಸಾಮಾನ್ಯವಾದ ಕಾರಣ. ರಕ್ತಹೀನತೆಗೆ ಅತಿ ಸಾಮಾನ್ಯವಾದ ಕಾರಣ ನಾವೇನಿದನ್ನು ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಕರಿತೀವಿ. ಹಾಗಾದರೆ ಕಬ್ಬಿಣ ಸತ್ವದ ಕೊರತೆಗೆ ಕಾರಣಗಳೇನಿರ್ಬೋದು? ಇದಕ್ಕೆ ಕಾರಣಗಳು, ಒಂದು, ಕಬ್ಬಿಣದ ಶರೀರಕ್ಕೆ ಕಬ್ಬಿಣದ ಬೇಡಿಕೆ ಜಾಸ್ತಿ ಇದ್ದು ಅದರ ಪೂರೈಕೆ ಕಡಿಮೆ ಆದಾಗ ರಕ್ತಹೀನತೆ ಕಾಣಿಸ್ಕೋಬೋದು. ಉದಾಹರಣೆಗೆ ಗರ್ಭಿಣಿ ಸ್ತ್ರೀಯರಲ್ಲಿರ್ಬೋದು, ಹರೆಯದ ಹೆಣ್ಣುಮಕ್ಕಳಲ್ಲಿ ಅಥವಾ ಬೆಳೆಯುವ ಮಕ್ಕಳಲ್ಲಿ ಇವರಲ್ಲಿ ಕಬ್ಬಿಣದ ಸತ್ವದ ಬೇಡಿಕೆ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂತಹ ಪೂರೈಕೆ ನಾವು ಮಾಡದೇ ಇದ್ದಾಗ ರಕ್ತಹೀನತೆಯಾಗಿ ಅದು ಹೊರಹೊಮ್ಮಬಹುದು. ಎರಡನೇದಾಗಿ ರಕ್ತಸ್ರಾವದಿಂದಾಗ್ಬೋದು. ರಕ್ತಸ್ರಾವ ಅಂದರೆ ಈಗ ಅಪಘಾತವಾದಾಗ ರಕ್ತಸ್ರಾವದಿಂದ ಅನಿಮಿ ಅಥವಾ ರಕ್ತಹೀನತೆ ಆಗಬಹುದು. ನಾವೇನು ಜಠರದ ಹುಣ್ಣು ಅಥವಾ ಕರುಳಿನ ಹುಣ್ಣು ಅಂತೀವಿ, ಗ್ಯಾಸ್ಟ್ರಿಕ್ ಅಲ್ಸರ್ ಅಥವಾ ಡ್ಯುವೋಡಿನಲ್ ಅಲ್ಸರ್, ಸೊ ಅದರಿಂದಾಗುವಂತಹ ರಕ್ತಸ್ರಾವದಿಂದ ಅನಿಮಿಯ ಆಗಬಹುದು. ಮೂಲವ್ಯಾಧಿ ಸಮಸ್ಯೆಯಿಂದ ರಕ್ತಹೀನತೆ ಕಾಣಿಸ್ಕೋಬಹುದು. ಮುಟ್ಟಿನ ಸಮಯದಲ್ಲಿನ ಅತಿಯಾದ ರಕ್ತಸ್ರಾವ ರಕ್ತಹೀನತೆಗೆ ಕಾರಣವಾಗಬಹುದು. ಹಾಗೂ ಜಂತು ಹುಳ, ನಾವೇನು ವರ್ಮ್ ಇನ್ಫೆಸ್ಟೇಷನ್ ಅಂತೀವಿ, ಅದರಿಂದನೂ ರಕ್ತಹೀನತೆ ಕಾಣಿಸ್ಕೊಳ್ಳಬಹುದು. ಎಲ್ಲದಕ್ಕಿಂತ ಅತಿ ಮುಖ್ಯವಾದ ಕಾರಣ ಪೋಷಕಾಂಶದ ಕೊರತೆಯಿಂದ. ನಾವೇನು ಪೌಷ್ಟಿಕ ಆಹಾರದ ಕೊರತೆಯಿಂದ ನಮಗೆ ಕಬ್ಬಿಣದ ಸತ್ವದ ಕೊರತೆ ಆಗಬಹುದು. ಹಾಗೂ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ನಾವು ತಿಂದ ಆಹಾರ ಪಚಿಸಿದ ನಂತರ ಆಹಾರದ ಹೀರುವಿಕೆಯ ಸಮಸ್ಯೆಯಿಂದ. ಕಬ್ಬಿಣದಂಶ ಪಚಿಸಿ ಅದು ದೇಹದಲ್ಲಿ ಹೀರ್ಕೋಬೇಕು, ಸೊ ಆ ಹೀರುವಿಕೆಯ ಸಮಸ್ಯೆ ಇದ್ದರೂ ಕೂಡ ಕಬ್ಬಿಣ ಸತ್ವದ ಕೊರತೆ ಉಂಟಾಗಬಹುದು, ಅದರಿಂದ ರಕ್ತಹೀನತೆ ಉಂಟಾಗಬಹುದು. ಹಾಗಾದರೆ ರಕ್ತಹೀನತೆಯ ಲಕ್ಷಣಗಳೇನು? ರಕ್ತಹೀನತೆಯ ಲಕ್ಷಣಗಳು ಸಾಮಾನ್ಯ ಲಕ್ಷಣಗಳಿಂದ ಹಿಡಿದು, ನಾವೇನು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತೀವಿ, ಅದರಿಂದ ಹಿಡಿದು ಇದು ಹೃದಯ ಸಂಬಂಧಿ ತೊಂದರೆಗಳವರೆಗೂ ಕೊನೆಗೊಳ್ಳಬಹುದು. ಅಂದರೆ ಹೃದಯ ಸಂಬಂಧದ ತೊಂದರೆ ಅನಿಮಿಯದಿಂದ ಬಂದೇ ಬರುತ್ತೆ ಅಂತಲ್ಲ, ಅನಿಮಿಯ ಸಿವಿಯರ್ ಅನಿಮಿಯ ಏನಂತೀವಿ, ಸೊ ರಕ್ತಹೀನತೆ ಅತಿಯಾದ ಪ್ರಮಾಣದಲ್ಲಿದ್ದಾಗ ಅದು ರಕ್ತದಲ್ಲಿನ ಹೃದಯ ಸಂಬಂಧಿ ತೊಂದರೆಗಳಿಗೂ ಕಾರಣವಾಗಬಹುದು ಅಂತ. ಸೊ ಅತಿ ಸಾಮಾನ್ಯವಾದ ಲಕ್ಷಣಗಳು ಏನಪ್ಪ ಅಂತಂದರೆ, ಒಂದು, ಅತಿಯಾದ ಆಯಾಸ, ನಿತ್ರಾಣ ಆಗ್ಬೋದು, ಉಬ್ಬಸ, ನಾವೇನು ತೇಕ್ ಅಂತೀವಿ, ಸೊ ನಾರ್ಮಲ್ ಆ್ಯಕ್ಟಿವಿಟೀಸ್, ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡೋಕ್ಕೂ ನಮಗೆ ಸುಸ್ತಾಗ್ಬೋದು, ಚರ್ಮ ಬಿಳಿಚಾಗ್ಬೋದು, ತಲೆ ಸುತ್ತಬಹುದು, ಹೃದಯ ಬಡಿತ ಜಾಸ್ತಿ ಆಗ್ಬೋದು, ಕೈಕಾಲು ಬಾವು ಬರ್ಬೋದು, ಲಾಸ್ಟಿಗೆ ಕೊನೆಯಲ್ಲಿ ಏನಾಗ್ಬೋದು, ಈ ರಕ್ತಹೀನತೆ ನಾವು ಬೇಗ ಕಂಡುಹಿಡಿಯದೆ ಅಥವಾ ಇದು ಕೊನೆಯ ಸ್ಟೇಜ್ ಮುಟ್ಟಿದರೆ, ಕೊನೆಯ ಹಂತದಲ್ಲಿ ಹೃದಯ ಕಾರ್ಯವೈಫಲ್ಯ ಕೂಡ ಆಗಬಹುದು. ರಕ್ತಹೀನತೆ ಲಕ್ಷಣಗಳನ್ನು ಅರಿತ ನಂತರ ಇದನ್ನು ಪತ್ತೆ ಹಚ್ಚುವ ಬಗೆ ಹೇಗೆ? ಈಗ ನಾನು ತಿಳಿಸಿದ ರೋಗ ಲಕ್ಷಣಗಳು ಕಂಡ ತಕ್ಷಣ ಅದರ ಜೊತೆಗೆ ಗರ್ಭಿಣಿಯರು ತಿಂಗಳ ವೈದ್ಯಕೀಯ ತಪಾಸಣೆ ಮಾಡಿಸುವುದು, ಹಾಗೂ ಹರಿಯದ ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಇದ್ದಲ್ಲಿ ತಕ್ಷಣವೇ ವೈದ್ಯರನ್ನು ಕಾಣುವುದು, ವೈದ್ಯಕೀಯ ಸಲಹೆ ಪಡೆದ ಮೇಲೆ ರೋಗ ನಿರ್ಣಯಕ್ಕನುಸಾರವಾಗಿ ರಕ್ತ ತಪಾಸಣೆಯನ್ನು ಮಾಡುವುದು. ರಕ್ತ ತಪಾಸಣೆಯಲ್ಲಿ ನಾವು ಏನು ಸಾಧಾರಣವಾಗಿ ಹಿಮೋಗ್ಲೋಬಿನ್ನ ಅಂಶವನ್ನು ನೋಡ್ತೀವಿ, ವಿಟಮಿನ್ ಕೊರತೆ ಇದ್ದರೆ ವಿಟಮಿನ್ ಕೊರತೆಯನ್ನು ಅದರ ಪ್ರಮಾಣ ಎಷ್ಟಿದೆ ಅಂತ ನೋಡ್ಬೋದು, ಪೆರಿಫೆರಲ್ ಸ್ಮಿಯರ್ ಅಂತ ಮಾಡ್ತೀವಿ, ಜೀವಕೋಶ ಕೆಂಪು ಕಣಗಳ ಆಕಾರ ಮತ್ತು ಅದರ ಸೈಜ್ ಆ್ಯಂಡ್ ಶೇಪ್ ಅಂತೀವಿ, ಅದರ ಆಕಾರ ಯಾವ ರೀತಿ ಇದೆ ಅನ್ನೋದನ್ನು ಅರಿತು ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಪಡೆದು ನಮಗೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗುತ್ತೆ, ಅದನ್ನು ಮಾಡ್ಬೋದು. ಆಮೇಲೆ ಕೊನೆಯದಾಗಿ ಬೋನ್ ಮ್ಯಾರೋ ಅಥವಾ ಅಸ್ಥಿಮಜ್ಜೆ ಪರೀಕ್ಷೆ ಅಂತೀವಿ. ಅಸ್ಥಿಮಜ್ಜೆ ಪರೀಕ್ಷೆ ಇದು ಕಂಪಲ್ಸರಿ ಅಲ್ಲ, ಅಥವಾ ಅಸ್ಥಿಮಜ್ಜೆ ಪರೀಕ್ಷೆ ಎಲ್ಲ ರಕ್ತಹೀನತೆಗೆ ಒಂದು ಟೆಸ್ಟ್ ಅಥವಾ ಒಂದು ಪರೀಕ್ಷೆ ಅಂತಲ್ಲ, ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕ್ಕೆ ಅನುಗುಣವಾಗಿ ನಮಗೆ ರೋಗ ನಿರ್ಣಯಕ್ಕೆ ಅನುಗುಣವಾಗಿ ಬೋನ್ ಮ್ಯಾರೋ ಪರೀಕ್ಷೆ ಅಥವಾ ಅಸ್ಥಿಮಜ್ಜೆ ಪರೀಕ್ಷೆಯನ್ನು ನಾವು ಮಾಡಬೇಕಾಗತ್ತೆ. ಆವಾಗ ಅಸ್ಥಿಮಜ್ಜೆ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ತಕ್ಕಂಥ ರೋಗ ನಿರ್ಣಯ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಈಗ ಪತ್ತೆ ಹಚ್ಚುವ ಬಗೆಯನ್ನು ಅರಿತ ಮೇಲೆ ರಕ್ತಹೀನತೆಗೆ ಚಿಕಿತ್ಸೆ ಏನು? ಚಿಕಿತ್ಸೆ ಏನಪ್ಪ ಅಂತಂದರೆ, ಮೊದಲು ರಕ್ತಹೀನತೆ ಏಕೆ ಉಂಟಾಯಿತು ಅದರ ಕಾರಣ ಕಂಡುಹಿಡಿದು ಅದರ ಕಾರಣವನ್ನು ನಾವು ಸರಿಪಡಿಸಿದ ಮೇಲೆ ರಕ್ತಹೀನತೆ ತನ್ನಿಂತಾನೆ ಸರಿಯಾಗುತ್ತೆ. ಈಗ ನಮ್ಮ ಪರೀಕ್ಷಿಸಿ ಕಬ್ಬಿಣಾಂಶದ ಕೊರತೆ ಇರುವುದು ಮನದಟ್ಟಾದ ಮೇಲೆ ನಾವೇನು ಮಾಡುವುದು, ಕಬ್ಬಿಣ ಸತ್ವದ ಪೂರೈಕೆಯನ್ನು ಮಾಡುವುದು. ಅದರ ಪೂರೈಕೆ ಯಾವ ರೀತಿಯಿಂದಾಗಿರ್ಬೋದು? ಆಹಾರದ ಮೂಲಕ ಪೂರೈಕೆ ಆಗಿರ್ಬೋದು, ಅದು ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಯಾವುದೇ ಆಹಾರದ ಮೂಲಕ ಕಬ್ಬಿಣದ ಅಂಶದ ಪೂರೈಕೆಯನ್ನು ಮಾಡುವುದು. ಅದಾದ ನಂತರ ಮಾತ್ರೆಗಳನ್ನು, ಕಬ್ಬಿಣ ಸತ್ವದ ಮಾತ್ರೆಗಳನ್ನು ಕೊಟ್ಟು ಕಬ್ಬಿಣ ಕೊರತೆಯನ್ನು ನೀಗಿಸುವುದು. ಕಬ್ಬಿಣ ಸತ್ವದ ಇಂಜೆಕ್ಷನ್ನಾದರೂ ಕೊಡಬಹುದು ಅಥವಾ ರಕ್ತವನ್ನು ಕೊಡಬಹುದು. ರಕ್ತ ಯಾವಾಗ ಕೊಡುವುದು? ರಕ್ತಹೀನತೆ ಅಥವಾ ರಕ್ತ ಸಿವಿಯರ್ ಅನಿಮಿಯಾ ಅಂತೀವಿ. ಸೊ ಆ ಸಂದರ್ಭದಲ್ಲಿ ಇದು ಹಾರ್ಟಿನ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹೃದಯ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆದಾಗ, ಹೃದಯದ ಪಂಪ್ ಮಾಡುವ ಅದರ ಕೆಪಾಸಿಟಿ ಕಡಿಮೆ ಆದಾಗ ನಾವು ಅಂಥ ಸಂದರ್ಭದಲ್ಲಿ ಅತಿ ಅವಶ್ಯವಾಗಿ ರಕ್ತವನ್ನು ಕೊಡಬೇಕಾಗತ್ತೆ. ಆದರೆ ರಕ್ತ ಕೊಡುವುದೊಂದೇ ಇದಕ್ಕೆ ಪರಿಹಾರ ಅಲ್ಲ. ಮತ್ತು ನಾವೇನು ಡಿವರ್ಮಿಂಗ್ ಅಂತೀವಿ ಅಥವಾ ಜಂತು ಹುಳುವಿನ ಔಷಧಿ. ಇದು ನಾವು ಸರಿಯಾಗಿ ವಯಸ್ಕರಲ್ಲಿ ವೈದ್ಯರನ್ನು ಕಂಡು ವರ್ಷಕ್ಕೆ 2 ಬಾರಿ ಆದರೂ ನಾವು ಡಿವರ್ಮಿಂಗನ್ನು ಮಾಡಬೇಕಾಗತ್ತೆ, ಔಷಧಿಯನ್ನು ತೆಗೆದುಕೊಳ್ಬೇಕು. ಇದನ್ನೆಲ್ಲ ಮಾಡಿ ನಾವೇನು ಮಾಡ್ಬೋದು, ರಕ್ತಹೀನತೆಯ ಚಿಕಿತ್ಸೆಯನ್ನು ಪಡಿಬಹುದು. ಸೊ ಇದು ರಕ್ತಹೀನತೆ ಬಗ್ಗೆನ ಚುಟುಕಾದ ಒಂದು ಮಾಹಿತಿ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಮಂಜುನಾಥ್ ಪ್ರಧಾನಿಯವರು ಇದುವರೆಗೆ ನಿಮಗೆ ರಕ್ತಹೀನತೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಅವರು ನೇರವಾಗಿ ಉತ್ತರ ಕೊಡ್ತಾರೆ. ಈಗ ನಮ್ಮ ಮೊದಲ ಕಾಲರ್ ಯಾರು? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ. ಸರ್, ನನ್ನ ಹೆಸರು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಆಕಾಶವಾಣಿಯ ಕಾಯಂ ಕೇಳುವ ಶಿವಲಿಂಗಯ್ಯ ಚಿದಾನಂದ ಹಿರೇಮಠದ ಮಾತಾಡಿದ್ರು ಸರ್. ನಮಸ್ತೆ ಶಿವಲಿಂಗಯ್ಯನವರ, ನಿಮ್ ಪ್ರಶ್ನೆ ಕೇಳಿ. ಸಮಸ್ಯೆ ಏನಂದ್ರೆ ರೀ, ಚಹಾ ಮತ್ತು ಕಾಫಿ ಕುಡಿಯೋದ್ರಿಂದ ರಕ್ತ ಕಡಿಮೆ ಆಗ್ತದೆ ಅಂತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಡಾಕ್ಟರ್ ಅವ್ರನ್ನ ಕೇಳ್ಬೇಕಾಯ್ತು. ಚಹಾ ಮತ್ತು ಕಾಫಿ ಕುಡಿಯೋದ್ರಿಂದ ರಕ್ತ ಕಡಿಮೆ ಆಗಲ್ಲ, ಆದರೆ ರಕ್ತಹೀನತೆಗೆ ಅದರದೊಂದು ಸಣ್ಣದಾದ ಒಂದು ಸಂಬಂಧ ಇದೆ. ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ರಕ್ತಹೀನತೆ, ನಾನು ಈಗ ಹೇಳಿದಾಗೆ ಕಬ್ಬಿಣದ ಅಂಶ, ಕಬ್ಬಿಣದ ಸತ್ವ ಬಹಳ ಮುಖ್ಯ. ನಮ್ಮ ಕಬ್ಬಿಣದ ಆಹಾರದಲ್ಲಿನ ಕಬ್ಬಿಣದ ಅಂಶ ಅದು ಹೊಟ್ಟೆಯಲ್ಲಿ ಪಚನವಾಗಿ ಅದು ಹೀರಿಕೆ ಆಗಬೇಕು. ಆವಾಗಲೇ ಅದು ನಮ್ಮ ಶರೀರಕ್ಕೆ ಬಳಸ್ಕೊಳ್ಳಕ್ಕೆ ಆಗುವಂಥ ಒಂದು ಸತ್ವವಾಗುತ್ತೆ, ಸರಿಯಾ? ಆದರೆ ಕಾಫಿ ಮತ್ತು ಟೀಯನ್ನು ನಾವು ಊಟ ಆದ ತಕ್ಷಣ ಕುಡಿಯೋದರಿಂದ ಏನಾಗುತ್ತೆ, ಈ ಕಬ್ಬಿಣದ ಅಬ್ಸಾರ್ಪ್ಷನ್ ಏನಂತೀವಿ ಅದನ್ನು ಹೀರಿಕೆಯಲ್ಲಿ ಇದು ಅಡ್ಡಿಪಡಿಸುತ್ತೆ. ಆವಾಗ ಏನಾಗುತ್ತೆ, ಈ ಕಬ್ಬಿಣದ ಪೌಷ್ಟಿಕಾಂಶ ಆಹಾರದಲ್ಲಿ ಇದ್ರೂ ಕೂಡ ಅದು ನಮ್ಮ ಶರೀರಕ್ಕೆ ದಕ್ಕೋದಿಲ್ಲ. ಅದೇ ಒಂದು ಕಾಫಿ ಮತ್ತು ಟೀಗಿರುವಂತ ರಕ್ತಹೀನತೆಗಿರುವ ಒಂದು ಸಂಬಂಧ, ಹಾಗೆ ಹೇಳ್ಬಹುದು ಅಷ್ಟೇ. ಅದರಿಂದ ನಮ್ಮ ಭವಿಷ್ಯದಲ್ಲಿ ರಕ್ತಹೀನತೆ ಸಮಸ್ಯೆ ಬರಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೇಕು ಸರ್? ಸ್ವಲ್ಪ ಒಂದೆರಡು ಆರೋಗ್ಯದ ಟಿಪ್ಸ್ ಹೇಳ್ರಲ್ಲ ಸರ್. ಆರೋಗ್ಯದ ಟಿಪ್ಸ್ ಅಂತಂದ್ರೆ, ಶುಚಿಯಾದ ಆಹಾರ ಸೇವನೆ, ಶುಚಿಯಾದ ನೀರು, ಆಯ್ತಾ, ಆಮೇಲೆ ಪೌಷ್ಟಿಕವುಳ್ಳ ಆಹಾರ, ಸೊಪ್ಪು, ತರಕಾರಿ, ಮೊಳಕೆ ಹೊಡೆದ ಕಾಳು, ಇವು ನಮ್ಮ ಪ್ರತಿದಿನದ ಆಹಾರದ ಭಾಗಗಳಾಗಬೇಕು. ಇವೆಲ್ಲವನ್ನು ಮಾಡುವುದರಿಂದ, ನಿಯಮಿತ ವ್ಯಾಯಾಮ ಇವೆಲ್ಲವನ್ನು ಮಾಡುವುದರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಾವು ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಆದರೆ ರಕ್ತಹೀನತೆ ಬರೀ ಕಬ್ಬಿಣದ ಔಷಧದ ಕೊರತೆಯಿಂದ ಮಾತ್ರ ಬರುವುದಿಲ್ಲ, ಬೇರೆ ಬೇರೆ ಹಲವು ಕಾರಣಗಳಿಂದ, ಹಲವು ರೋಗಗಳಿಂದನೂ ಬರಬಹುದು. ಆಯಿತಾ, ಅವು ಬಂದಾಗ ಅಥವಾ ಸಮಸ್ಯೆಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ವೈದ್ಯರನ್ನು ಭೇಟಿಯಾಗಿ ರಕ್ತ ತಪಾಸಣೆ ಮಾಡಿ ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ಅನುಗುಣವಾದ ಚಿಕಿತ್ಸೆಯನ್ನು ಪಡೆಯಬಹುದು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತೀರಿ? ಶಿರೂರಿಂದ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಕೇಳ್ರಿ ಉದಯ ಟೇಲರ್ ಅವರು. ಇದು ಸರ್, ಆರೋಗ್ಯವಂತ ಮನುಷ್ಯನಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು ಇರ್ಬೇಕು ಸರ್? ವಯಸ್ಕ ಗಂಡಸರಲ್ಲಿ, ಆರೋಗ್ಯವಂತ ಗಂಡಸರಲ್ಲಿ ಹಿಮೋಗ್ಲೋಬಿನ್ 13-14 ಗ್ರಾಮ್ ಆದರೂ ಮಿನಿಮಮ್, ಕಡಿಮೆ ಅಂದ್ರೂ ಅಷ್ಟು ಇರಬೇಕು. ಹೆಣ್ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಅಂದರೆ 12-13 ಗ್ರಾಮ್ ಅಷ್ಟಾದ್ರೂ ಹೆಣ್ಮಕ್ಕಳಲ್ಲಿ ಇರಲೇಬೇಕು. ಇಷ್ಟು ಪ್ರಮಾಣ ಅದು ಇರಬೇಕು. ವಯಸ್ಸಿಗೆ ಅನುಗುಣವಾಗಿ ಇದು ಬದಲಾವಣೆ ಆಗುತ್ತೆ. ಆದರೆ ಒಂದು ವಯಸ್ಕ ಗಂಡಸರು, ವಯಸ್ಕ ಹೆಣ್ಮಕ್ಕಳಲ್ಲಿ ಇದು ಸರಾಸರಿ ಇಷ್ಟು ಇರಬೇಕು. ಹಲೋ, ಹಲೋ ಡಾಕ್ಟರ್, ಈಗ ನೀವು ಹೇಳಿದ್ರಿ ಯಾವ ರೀತಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಣ್ಣುಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಇರಬೇಕು ಅಂಥೇಳಿ. ಈಗ ನನಗೇನು ಆರೋಗ್ಯ ಸಮಸ್ಯೆ ಇಲ್ಲ, ಒಂದು ಮನುಷ್ಯ ಆರೋಗ್ಯವಾಗೇ ಇದ್ದಾನೆ, ಅವರು ಎಷ್ಟು ವರ್ಷಕ್ಕೊಮ್ಮೆ ಈ ರಕ್ತದ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಥವಾ ಮಾಡಿಸ್ಕೊಂಡ್ರೆ ಅದರ ಅವಧಿ ಎಷ್ಟಿರಬೇಕು ಅಂತ? ಸಾಧಾರಣವಾಗಿ ನಮ್ಗೆ ಯಾವುದೋ ಸಮಸ್ಯೆ ಇದ್ದಾಗ ತಿಂಗಳ ಅಥವಾ ಇದಕ್ಕೆ ಎರಡು ತಿಂಗಳಿಗೊಮ್ಮೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಂದು ಸಲನಾದ್ರೂ ನಮ್ಮ ರುಟೀನ್ ಬ್ಲಡ್ ಚೆಕಪ್ ಏನಂತೀವಿ, ನಮ್ಮ ಸಾಮಾನ್ಯವಾಗಿ ರಕ್ತ ಚೆಕಪ್ ಮಾಡ್ತೀವಿ. ಅದರಲ್ಲಿ ಬ್ಲಡ್ ಬಿಳಿ ರಕ್ತ ಕಣ ಇರ್ಬೋದು, ಕೆಂಪು ರಕ್ತ ಕಣಗಳ, ಪ್ಲೇಟ್ಲೆಟ್ಸು ಹೀಗೆ ಬರುತ್ತೆ. ಅದನ್ನು ಒಂದು ವರ್ಷಕ್ಕೊಂದು ಸಲನಾದ್ರೂ ನಾವು ಮಾಡಿ ನೋಡಿದಾಗ ನಮ್ಮಲ್ಲಿ ಕೆಲವೊಂದು ಸಲ ಕಾಣದೇ ಇರುವಂಥ ಸಮಸ್ಯೆಗಳಿದ್ದಲ್ಲೂ ಅದು ಮನದಟ್ಟಾಗುತ್ತೆ. ನಮಗೆ ಇದರಿಂದ ಮುಕ್ತವಾಗಲಿಕ್ಕೂ ವೈದ್ಯರ ಸಹಾಯ ಪಡೆಯೋಕ್ಕೂ ಅನುಕೂಲ ಆಗುತ್ತೆ. ಹಲೋ ಹಲೋ ಹಲೋ, ತಮ್ಮ ಹೆಸರೇನು? ಭೀಮರಾವ್ ಜಾನ್ಬಾ ಕುಕಾಟೆ ಮಾತಾಡಿದ್ರಿ. ನೀವು ರೇಡಿಯೋ ಸೆಟ್ ಬಾಜುಕ್ ಇಟ್ಕೊಂಡಿರಿ, ನಿಮ್ಮ ಮೊಬೈಲ್ ಫೋನ್ ತಗೊಂಡು ರೇಡಿಯೋದಿಂದ ದೂರ ಬರ್ರಿ. ಈಗ ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ರಕ್ತಹೀನತೆ ಆಗದಂತೆ ಮುಂಜಾಗ್ರತೆ ಏನ್ ಮಾಡ್ಬೇಕು ಮೇಡಮ್? ರಕ್ತಹೀನತೆ ಇದುವರೆಗೂ ನಾನು ಕಾರಣಗಳನ್ನು ಹೇಳಿದೆ. ರಕ್ತಹೀನತೆ ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ, ಹರಿದ ಹೆಣ್ಮಕ್ಕಳಲ್ಲಿ ಕಾಣಬಹುದು. ಹಾಗೆ ವಯಸ್ಕ ಗಂಡಸರಲ್ಲಿ ಕಂಡು ಬಂತಪ್ಪ ಅಂತಂದರೆ ಅದು ಇಮಿಡಿಯೇಟಾಗಿ ವೈದ್ಯರನ್ನ ಕಾಣಬೇಕು, ರಕ್ತ ತಪಾಸಣೆ ಮಾಡಬೇಕು. ಇವ್ರು ಬರದೇ ಇರುವ ಹಾಗೆ ಮಾಡಬೇಕಪ್ಪ ಅಂತಂದರೆ ನಾನು ಮುಂಚೆ ಹೇಳಿದಾಗೆ ಆಹಾರ ಸೇವನೆ ಅತಿ ಜಾಗ್ರತೆ ವಹಿಸಬೇಕು, ಆರೋಗ್ಯದ ಕಾಳಜಿ ಇರಬೇಕು, ಜಾಗರೂಕತೆ ಇರಬೇಕು, ಪೌಷ್ಟಿಕ ಆಹಾರದ ಸೇವನೆ ಮಾಡಬೇಕು. ಪೌಷ್ಟಿಕ ಆಹಾರ ಅಂತಂದರೆ ಪ್ರತಿದಿನದ ನಮ್ಮ ಆಹಾರದಲ್ಲಿ ಸೊಪ್ಪು, ತರಕಾರಿ, ಕಾಳು ಇವು ಎಲ್ಲದೂ ಅದರ ಒಂದು ಭಾಗವಾಗಿರಬೇಕು. ನಮ್ಮ ಶಾರೀರಿಕ ಶುಚಿತ್ವ ಅಥವಾ ಶುಚಿತ್ವ ಪಾಲನೆ, ಇದರಿಂದ ನಾವೇನು ಮಾಡ್ಬೋದು, ಆದಷ್ಟು ರಕ್ತಹೀನತೆಯನ್ನು ದೂರ ಇಡಬಹುದು ನಮ್ಮಿಂದ. ಹಲೋ ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡ್ತೀರಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾಡೇರ್ ಅಂತಿಲ್ಲ, ಹಳೆಯಿಂದ ಕೇಳ್ರಿ ಮಂಜುನಾಥ್. ಬಹಳಷ್ಟು ಜನರು ಇದೇ ಪ್ರಶ್ನೆಯನ್ನ ಕೇಳಿ ತಮ್ಮ ಉತ್ತರಗಳನ್ನ ಪಡೆದುಕೊಂಡಿದ್ದಾರೆ. ಮಂಜುನಾಥ್, ಬೇರೆ ಪ್ರಶ್ನೆ ಇದ್ರೆ ಕೇಳ್ರಿ. ಗುಣಪಡಿಸ್ಲಿಕ್ಕೆ ಏನು ಕ್ರಮ ಕೈಗೊಳ್ಬೇಕಂತ, ಗುಣಪಡಿಸ್ಲಿಕ್ಕೆ ಏನು ಕ್ರಮಗಳು ಮಾಡ್ಬೇಕಂತೀರಿ? ಈ ನಮಗೆ ರಕ್ತ ಪರೀಕ್ಷೆ, ರಕ್ತ ತಪಾಸಣೆ ಆಯಿತು, ಅದಾದಮೇಲೆ ರಕ್ತಹೀನತೆ ಬಗ್ಗೆ ನಮಗೆ ಮನದಟ್ಟಾಯಿತು. ಆವಾಗ ನಮಗೆ ಗುಣಪಡಿಸ್ಬೇಕಂತಂದರೆ ಏನು ಮಾಡಬೇಕು? ಅದನ್ನು ಅದೇ ನಾನು ಹೇಳಿದಾಗೆ, ಮುಂಚೆ ಹೇಳಿದಾಗೆ ಅದಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದರೆ, ಈಗ ಕಬ್ಬಿಣದ ಔಷಧ ಕೊರತೆ ಅಂತ ನಮಗೆ ಮನದಟ್ಟಾದರೆ ಏನು ಮಾಡಬೇಕು? ಕಬ್ಬಿಣ ಸತ್ವದ ಪೂರೈಕೆ ಮಾಡಬೇಕು. ಅದನ್ನೇನು ಮಾಡ್ಬೋದು, ಒಂದು ಆಹಾರ ರೂಪದಲ್ಲಿ ನಾವು ತೆಗೆದುಕೊಳ್ಬೋದು. ಆಹಾರ ಅಂತಂದರೆ ಸಸ್ಯಾಹಾರ ಇರ್ಬೋದು ಅಥವಾ ಮಾಂಸಾಹಾರ ಇರ್ಬೋದು. ಸಸ್ಯಾಹಾರ ಅಂತಂದರೆ ಹಸಿರು ತರಕಾರಿ, ಸೊಪ್ಪುಗಳು, ಕಾಳು ಕಡಿ ಏನಂತೀವಿ ನಾವು ಅದು, ಆಮೇಲೆ ನಮ್ಮ ಬೀಟ್ರೂಟ್ನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರುತ್ತೆ, ಪಾಲಕ್ನಲ್ಲಿ ಜಾಸ್ತಿ ಪ್ರಮಾಣದ ಕಬ್ಬಿಣಾಂಶ ಇರುತ್ತೆ, ಬೆಲ್ಲ ಬಳಸು ಆಹಾರದಲ್ಲಿ ಬೆಲ್ಲದ ಬಳಕೆ, ಆಮೇಲೆ ನಾವೇನು ಡ್ರೈ ಫ್ರೂಟ್ಸ್ ಅಂತೀವಿ, ಒಣದ್ರಾಕ್ಷಿ, ಬಾದಾಮಿ, ಆಮೇಲೆ ಖರ್ಜೂರ, ಇದರೆಲ್ಲದರಲ್ಲೂ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬಿಣಾಂಶದ ಇದೆ. ಹಾಗೂ ದವಸ ಧಾನ್ಯಗಳು ಅಂತ ರಾಗಿ, ಆಮೇಲೆ ಜೋಳದಲ್ಲಿದೆ, ಸಜ್ಜೆ, ನವಣೆ, ಇದರೆಲ್ಲದರಲ್ಲೂ ನಮಗೆ ಕಬ್ಬಿಣಾಂಶದ ಸತ್ವ ಇದೆ. ಮಾಂಸಾಹಾರಕ್ಕೆ ಅಂತಂದರೆ ನಾವೇನು ಸೀ ಫುಡ್ಸ್ ಅಂತೀವಿ, ಸಮುದ್ರ ಜೀವಿಗಳಲ್ಲೂ ಕಬ್ಬಿಣಾಂಶದ ಅಂದರೆ ಮೀನು ತಿನ್ನೋರಲ್ಲಿ ಮೀನು, ಆಮೇಲೆ ನಾವೇನು ಪೌಲ್ಟ್ರಿ ಅಂತಂದರೆ ಕೋಳಿ ಮಾಂಸ, ಮೊಟ್ಟೆ, ಆಮೇಲೆ ನಾವು ಕಪ್ಪೆ ಚಿಪ್ಪು, ಇದು ಅದೇ ಸಮುದ್ರ ಸೀ ಫುಡ್ ಅಂತ ಕಪ್ಪೆ ಚಿಪ್ಪು, ಮೀನು ಎಲ್ಲದೂ ಬಂತು. ಅವುಗಳಲ್ಲಿ ಹೇರಳವಾದ ಕಬ್ಬಿಣಾಂಶ ಸತ್ವ ಇದೆ. ಸೊ ಅದನ್ನು ನಾವು ಅದರ ಮೂಲಕ ನಾವು ಆಹಾರದ ಮೂಲಕ ಪಡ್ಕೊಳ್ಬೋದು. ಇದರ ಜೊತೆಗೆ ವಿಟಮಿನ್ ಸಿ ಇರುವಂತಹ ಆಹಾರ ಪದಾರ್ಥ ನಾವು ಸೇವಿಸುವುದರಿಂದ, ಉದಾಹರಣೆಗೆ ನಾವು ಆರೆಂಜ್, ಕಿತ್ತಳೆ, ಮೋಸಂಬಿ ಅಥವಾ ಲಿಂಬೆಹಣ್ಣು, ಈ ಸಿಹಿ ಹುಳಿ ಇರುವಂತಹ ಹುಳಿ ಹಣ್ಣುಗಳನ್ನು ಸೇವಿಸುವುದರಿಂದ, ಹೌದು, ಇದರ ಜೊತೆ ಸೇವಿಸುವುದರಿಂದ ನಾವು ತಿಂದ ಆಹಾರದಲ್ಲಿನ ಕಬ್ಬಿಣಾಂಶ ಅದು ಅದರ ಹೀರಿಕೆಗೆ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ದಿನನಿತ್ಯ ಊಟದಲ್ಲಿ ಒಂದು ನಿಂಬೆಹಣ್ಣು ಬಳಸಿದ್ರಿಂದ ಬಹುಶಃ ಇದಕ್ಕೆ ಸಹಾಯ ಆಗ್ಬೋದು ಡಾಕ್ಟರ್. ಅಂದ್ರೆ ನಿಂಬೆಹಣ್ಣಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಜಾಸ್ತಿ ಇದೆ. ಆದರೆ ಅದನ್ನ ಎಲ್ಲರ ಜೊತೆಗೂ ಬಳಸಬೇಕಂತ ಅಲ್ಲ, ಆದರೆ ಬಳಕೆ ಇದ್ದಲ್ಲಿ ಅದು ಅನುಕೂಲಕರ. ಇದು ವಿಟಮಿನ್ ಸಿಕ್ಕೂ ಕಬ್ಬಿಣಾಂಶಕ್ಕೂ ಏನಾದರೂ ಸಂಬಂಧ ಇದೆ? ಸಂಬಂಧ ಇದೆ. ಈಗ ನಾವು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ಕಬ್ಬಿಣ ಸತ್ವ ಕಡಿಮೆ ಆಗುತ್ತೆ, ಕೊರತೆ ಉಂಟಾಗುತ್ತೆ ಅಂತ ಹೇಳಿದ್ವಿ. ಆದರೆ ಈಗ ನಾವು ಕೆಲವೊಂದು ಕಬ್ಬಿಣದ ಅಂಶ ಹೇರಳವಾದಂಥ ಆಹಾರವನ್ನು ಸೇವಿಸಿದರೂ ಕೂಡ ಆದರೆ ಅದರ ಆಹಾರ ಪಚನವಾದ ಮೇಲೆ ಹೀರಿಕೆಯೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಹಾರದಿಂದ ಪಡೆದುಕೊಂಡಂತಹ ಕಬ್ಬಿಣಾಂಶ ದೇಹ ಹೀರ್ಕೋಬೇಕು ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅದಕ್ಕೆ ವಿಟಮಿನ್ ಸಿ ಬೇಕು ಅಂತೀರಿ ನೀವು? ಹಾಂ, ಅದಕ್ಕಾಗಿ ವಿಟಮಿನ್ ಸಿ ಅವಶ್ಯಕತೆ ಬಹಳ ಪ್ರಾಮುಖ್ಯ. ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್, ನಾನು ದಾಳಿಂದ ವೀರಗೌಡ ಪಾಟೀಲ್ ಮಾತಾಡೋದು. ಕೇಳ್ರಿ ಪಾಟೀಲ್ರೆ. ಸರ್, ಈಗ ನೀವೆಲ್ಲ ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಟ್ರಿ ಸರ್, ಆದ್ರೆ ಈಗ ಇದು ಇವತ್ತಿನ ವಿಷಯಕ್ಕೆ ಸ್ವಲ್ಪ ಸಂಬಂಧ ಅನ್ಸಲಿರೋ ಅಂದ್ರೆ ಒಂದೇನಂದ್ರೆ ಈಗ ರಕ್ತಹೀನತೆ ಲಕ್ಷಣಗಳನ್ನು ಹೇಳಿದ್ರಿ ಸರ್, ಈಗ ಸ್ವಲ್ಪ ರಕ್ತ ಹೆಚ್ಚಿಗೆ ಆದ್ರೂ ತೊಂದರೆ ಆಗ್ತದೆ ಅಂತ ಕೇಳ್ಪಟ್ಟೇನಿ. ಅದು ಸರಿ ಹೌದಾ? ಆದ್ರೆ ಸರಿ ಅಂದ್ರೆ ಅದ್ರ ಲಕ್ಷಣಗಳು ಏನಾರ ಇರ್ತಾವ ಅಂದ್ರೆ? ನೀವು ಹೇಳೋ ಪ್ರಕಾರ ಹಿಮೋಗ್ಲೋಬಿನ್ ಕಬ್ಬಿಣಾಂಶ ರಕ್ತದೊಳಗೆ ಹೆಚ್ಚಿಗೆ ಆದ್ರೆ ಏನಾಗ್ತದೆ ಅಂತ ಡಾಕ್ಟರ್ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಹೌದು ಮೇಡಮ್, ಹೌದು. ಓಕೆ, ಸೊ ಈಗ ಕಬ್ಬಿಣದ ಅಂಶ ಕಡಿಮೆ ಆದಾಗ ನಾವೇನಂತೀವಿ ಅದನ್ನ ರಕ್ತಹೀನತೆ ಅಂತೀವಿ. ಅದೇ ರೀತಿ ನಮ್ದು ಈಗ ಹಿಮೋಗ್ಲೋಬಿನ್ ಅಂಶ ಸರಾಸರಿ ನಾನು ಹೇಳಿದಾಗೆ ಅಷ್ಟು ನಮ್ಮ ಶರೀರಕ್ಕೆ ಅವಶ್ಯಕತೆ ಇರುವಷ್ಟೇ ಇರಲೇಬೇಕು. ಅದು ಕಡಿಮೆ ಆದ್ರೂ ತೊಂದರೆ, ಜಾಸ್ತಿ ಆದ್ರೂ ತೊಂದರೆ. ಈಗ ನೀವು ಕೇಳಿರೋದು ಜಾಸ್ತಿ ಆದ್ರೆ ಏನಾಗಬಹುದು ಅಂತ. ಅದು ಜಾಸ್ತಿ ಆಗುವ ಸಾಧ್ಯತೆನೂ ಇದೆ. ರಕ್ತ ಕಣಗಳು ಮೈಯಲ್ಲಿ ಉತ್ಪಾದನೆ ಜಾಸ್ತಿ ಆದಾಗ ಕಬ್ಬಿಣದ ಅಂಶ ಅಥವಾ ಏನು ಹಿಮೋಗ್ಲೋಬಿನ್ ಅಂತೀವಿ ಅದು ರಕ್ತ ಕಣದಲ್ಲಿ ಇರುವಂಥದ್ದು, ರಕ್ತ ಕಣಗಳು ಜಾಸ್ತಿ ಆದಾಗ ಅದರ ಜೊತೆ ಹಿಮೋಗ್ಲೋಬಿನ್ ಅಂಶನೂ ಜಾಸ್ತಿ ಆಗ್ಬೋದು. ಆವಾಗ ಏನಾಗುತ್ತೆ, ನಾವು ಅದನ್ನು ಪಾಲಿಸಿಥಿಮೆ ವೀರ ಅಂತೇಳಿ ಒಂದು ಕಂಡೀಷನ್ ಅದು, ಆಯಿತಾ? ಅಸ್ಥಿಮಜ್ಜೆಯಲ್ಲಿ ಉತ್ಪಾದನೆಗುವಂಥ ರಕ್ತ ಕಣಗಳು ಜಾಸ್ತಿ ಪ್ರಮಾಣದಲ್ಲಾದರೆ ಅದು ಒಂದು ನಮಗೆ ಸಮಸ್ಯೆ ಕೂಡ, ಅದು ಒಂದು ಸಮಸ್ಯೆನೇ. ಸೊ ಅದರ ಲಕ್ಷಣಗಳು ಅಂತಂದರೆ ಅದು ತಲೆನೋವು ಆಗ್ಬೋದು, ಇದೇ ಥರ ನಾನ್ ಸ್ಪೆಸಿಫಿಕ್ ಅಂದರೆ ಇದೇ ರೀತಿ ಸಮಸ್ಯೆಗಳೇ ಇರಬೇಕಂತೇನಿಲ್ಲ. ತಲೆನೋವು ಆಗ್ಬೋದು, ನಮಗೆ ಬಿ ಪಿ ಜಾಸ್ತಿ ಆಗ್ಬೋದು, ಆಯಿತಾ? ಇದೇ ಹಲವಾರು ಇದೇ ರೀತಿ ಸಮಸ್ಯೆಗಳು ಬರ್ಬೋದು. ಆದರೆ ಅದು ನಾವು ವೈದ್ಯರನ್ನ ಸಂಪರ್ಕಿಸಿ ಅದರ ತಪಾಸಣೆಗೆ ಒಳಗಾದಾಗಲೇ ನಮ್ಗೆ ಅದು ಸರಿಯಾಗಿ ಏನು ಅಂತೇಳಿ ನಮಗೆ ಗೊತ್ತಾಗೋದು. ಆಮೇಲೆ ರಕ್ತಹೀನತೆಗೆ ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಸಂಬಂಧ ಬರ್ತದ? ಹಾಂ, ಒಳ್ಳೆ ಪ್ರಶ್ನೆ. ರಕ್ತಹೀನತೆ ಅಂದಾಗ ನಾವು ಯಾವುದಕ್ಕೆ ಇದಕ್ಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಕೆಂಪು ರಕ್ತ ಕಣಕ್ಕೆ ಸಂಬಂಧಪಟ್ಟಿದ್ದು, ಆಯ್ತಾ? ರಕ್ತಹೀನತೆ ಅಂತಂದ್ರೆ ಹಿಮೋಗ್ಲೋಬಿನ್, ಹಿಮೋಗ್ಲೋಬಿನ್ ಇರೋದಲ್ಲಿ ಕಬ್ಬಿಣದ ಕೆಂಪು ರಕ್ತ ಕಣದಲ್ಲಿ, ಆಯ್ತಾ? ಹಿಮೋಗ್ಲೋಬಿನ್ನ ಕೆಲಸ ಏನಪ್ಪ ಅಂತಂದ್ರೆ ನಮ್ಮ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕದ ಅವಶ್ಯಕತೆ ಇದೆ, ಪೋಷಕಾಂಶದ ಅವಶ್ಯಕತೆ ಇದೆ. ಈ ಹಿಮೋಗ್ಲೋಬಿನ್ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕದ ಪೂರೈಕೆ ಮಾಡುತ್ತೆ, ಸರಿನಾ? ಸೊ ಅದೇ ರೀತಿ ನಮ್ಮ ರಕ್ತದಲ್ಲಿ ರಕ್ತ ಅಂದ ತಕ್ಷಣ ಕೆಂಪು ರಕ್ತ ಕಣ ಮಾತ್ರ ಅಲ್ಲ, ರಕ್ತ ಅಂದ ತಕ್ಷಣ ಕೆಂಪ ಕಾಣುತ್ತೆ ಅಂದ ತಕ್ಷಣ ಅದು ಕೆಂಪು ರಕ್ತ ಕಣ ಮಾತ್ರ ಅಲ್ಲ. ಅದ ಹಿಮೋಗ್ಲೋಬಿನ್ನ ಕಾರಣದಿಂದಾಗಿ ರಕ್ತ ಕೆಂಪು ಬಣ್ಣ ಪಡೆಯುತ್ತೆ. ಆದರೆ ರಕ್ತ ನಾವು ರಕ್ತ ಅಂತ ಕರೆಯುವಾಗ ಅದರಲ್ಲಿ ಬಿಳಿ ರಕ್ತ ಕಣ ಇದೆ, ಕೆಂಪು ರಕ್ತ ಕಣ ಇದೆ, ಇನ್ನು ಪ್ಲೇಟ್ಲೆಟ್ಸ್ ಅಂತೀವಿ, ಪ್ಲೇಟ್ಲೆಟ್ಟುಗಳಿದ್ದಾವೆ, ಹಾಗೂ ಇನ್ನೂ ಹಲವಾರು ರಕ್ತ ಕಣಗಳು ಸೇರಿ ನಮ್ಮ ರಕ್ತ ಆಗೋದು ನಿಜ. ಓಕೆನಾ? ಹಲೋ, ಹಲೋ, ಹಲೋ, ಹಲೋ, ಹಲೋ. ಜೋಡಕೊಳ್ಳಿ, ಚಿಕ್ಕೋಡಿ ತಾಲೂಕು ಜೋಡಕೊಳ್ಳಿಯಿಂದ ಬೀರಪ್ಪ ಸಂಜಿತ್ ಮಾತಾಡಿದ್ರಿ. ಬೀರಪ್ಪನವರ ಪ್ರಶ್ನೆ ಕೇಳ್ರಿ. ಅಂದ್ರೆ ಈಗ ದೇಹ ಹೀಟ್ ಆಗಿರ್ತದೆ ಅಲ್ರಿ, ಬಾಯಾಗ ಗುಳಿರೋದು ಹಿಂಗ ಏನಾದ್ರೂ ಆಗ್ತಾವಲ್ರಿ, ಅದಕ್ಕೇನಾದ್ರೂ ರಕ್ತಹೀನತೆಗೆ ಏನಾದ್ರೂ ಸಂಬಂಧ ಬರ್ತದೇನ್ರಿ ಅಂತ ಕೇಳೋದ್ರಿ. ಇಲ್ಲ, ಈಗ ಬಾಯಲ್ಲಿ ಹೀಟ್ ಆಗಿ ಬಾಯಲ್ಲಿ ಗುಳ್ಳೆ ಬಂತಂದ್ರೆ ಅದು ರಕ್ತಹೀನತೆ ಲಕ್ಷಣ ಅಂತ ನಾವು ಹೇಳಕ್ಕಾಗಲ್ಲ. ರಕ್ತಹೀನತೆ ಅದುವೇ ಒಂದು ರೋಗ ಲಕ್ಷಣ, ಸರಿನಾ? ಅದೊಂದು ರೋಗ ಅಲ್ಲ, ಹಲವಾರು ರೋಗಗಳಿಂದ ರಕ್ತಹೀನತೆ ಒಂದು ಲಕ್ಷಣವಾಗಿ ಕಾಣಿಸ್ಕೊಳ್ಬೋದು, ಆಯ್ತಾ? ಸೊ ಹೀಗೆ ನಿಮಗೆ ಈ ಥರ ಸಮಸ್ಯೆ ಇದ್ದಾಗ ಅದು ರಕ್ತಹೀನತೆ ಕಾರಣದಿಂದನೂ ಆಗಿರ್ಬೋದು, ಅದು ಅಲ್ಲದೇನೂ ಇರ್ಬೋದು. ಅದಕ್ಕೆ ನೀವು ಮಾಡಬೇಕಾದ ಸೂಕ್ತವಾದ ಕ್ರಮ ಏನಂತಂದರೆ, ನಿಮಗೆ ಇದು ಕಡಿಮೆ ಆಗದೆ ಅಥವಾ ನಿಮಗೆ ಸಮಸ್ಯೆಗಳು ಉಂಟಾದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಅವಶ್ಯಕತೆ ಬಿದ್ದರೆ ತಪಾಸಣೆಯನ್ನು ಮಾಡಿಸಿ ಅದರ ಮೂಲಕ ಸಲಹೆಯನ್ನು ಪಡೆದುಕೊಂಡು ಮುಂದುವರಿಯೋದು ಅತಿ ಸೂಕ್ತ ಅಂತ ಅನಿಸುತ್ತೆ. ಓಕೆ, ಓಕೆ ಸರ್. ಹಲೋ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರಲ್ಲಿ ವಿನಂತಿ, ನಿಮ್ಮ ರೇಡಿಯೋ ಸೆಟ್ ದೂರ ಇಟ್ಕೊಳ್ರಿ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಗದಗ ಡಿಸ್ಟ್ರಿಕ್ಟ್ ಮುಂಡರಗಿ ತಾಲೂಕು ಶಿರೋಳದಿಂದ. ತಮ್ಮ ಹೆಸರು? ಚನ್ವೀರಪ್ಪ. ಚನ್ವೀರಪ್ಪನವರ ಕೇಳ್ರಿ ಪ್ರಶ್ನೆ. ಈಗ ನಾವು ರೈತರು ಹೇಳಿ ಹೊಲದಲ್ಲೇ ಕೆಲಸ ಮಾಡಿ ಬಿಸಿಲಿಗೆ ರಕ್ತ ಸುಟ್ಟು ಹೋಗುತ್ತಾ ಅಂತಾರಲ್ಲ, ಇದು ಸುಳ್ಳು ಕರೆವು ಇಲ್ಲ, ಇದು ತಪ್ಪು ಕಲ್ಪನೆ. ರಕ್ತ ಬಿಸಿಲಿಗೆ ಚರ್ಮ ಕಪ್ಪು ಆಗದಾಗೆ ರಕ್ತ ಮೈಯಲ್ಲಿಂದ ಸುಟ್ಟು ಹೋಗಿ ಕಡಿಮೆ ಆಗುತ್ತನ್ನ ಅದು ತಪ್ಪು ಕಲ್ಪನೆ. ಆದ್ರೆ ಹಾಗಾಗ ಸಾಧ್ಯತೆ ಇಲ್ಲ. ಕೆಲಸ ಮಾಡ್ತೀವಿ ಈ ಚರ್ಮ ಕಪ್ಪಾಗುತ್ತೆ, ನೀನು ಬಿಸಿಲು ಕೆಲಸ ಮಾಡಿದ ರಕ್ತ ಸುಟ್ಟೈತಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಇದು ಸಾಮಾನ್ಯ ಜನರಲ್ಲಿರುವಂತಹ ತಪ್ಪು ಕಲ್ಪನೆ, ಅದಕ್ಕೆ ರಕ್ತಹೀನತೆಗೆ ಸಂಬಂಧ ಇಲ್ಲ. ಇಲ್ಲ ಇಲ್ಲ. ಅನಂತರ ಈಗ ಈಗ ನಾವು ನನಗೆ ಈಗ ರಕ್ತಹೀನತೆ ಆಗೈತಂದ್ರೆ ನಾವು ನಮ್ಮ ರಕ್ತಹೀನತೆ ನಾವೇ ಕಂಡ್ಕೊಳ್ಳಕ್ಕೆ ಯಾವ್ದಾದ್ರು ಇದು ಕಾಣುತ್ತ ರಕ್ತಹೀನತೆ ರಕ್ತಹೀನತೆ ನಾವೇ ಕಂಡುಕೊಳ್ಳುವಂತಹ ಇದು ಯಾರಿಗೂ ಇಲ್ಲ. ನನಗಾದ್ರೂ ನನಗೆ ಕಂಡುಕೊಳ್ಳುವಂತಹ ಇದು ಇಲ್ಲ. ಆಯ್ತಾ, ಕೆಲವೊಂದು ರೋಗ ಲಕ್ಷಣಗಳನ್ನ ಹೇಳಿದ್ರೆ ನೀವು ಕಾಲು ಬಾಚೈತಿ, ಅದೇ ಅದನ್ನೇ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಹಾ, ಅದೆಲ್ಲ ಈ ಕಾಲು ಬಾಯಿ ಬಾವು ಬಂತಪ್ಪ ಅಂತಂದ್ರೆ ಅದು ರಕ್ತಹೀನತೆಯಿಂದನೇ ಅಂತ ನಾವು ಹೇಳಕ್ಕಾಗಲ್ಲ. ಹಾರ್ಟಿನ ಸಮಸ್ಯೆ ಇದ್ರೂ ಬರ್ಬೋದು, ಕಿಡ್ನಿ ಸಮಸ್ಯೆಯಿಂದ ಬರ್ಬೋದು, ಲಿವರ್ ಸಮಸ್ಯೆ ಇದ್ರೂ ಕಾಲು ಬಾವು ಬರ್ಬೋದು. ಗೊತ್ತಾಯ್ತಲ್ಲ, ಈ ರಕ್ತಹೀನತೆ ಕಡಿಮೆ ಆಗಬಾರ್ದು ಅಂದ್ರೆ ಹೆಚ್ಚಾಗಿ ಕೆಬ್ಬಳ ಔಷಧ ಆಹಾರ ತಗೋಬೇಕು. ಹಾ, ನಮ್ಮಲ್ಲಿ ಸಾಮಾನ್ಯವಾಗಿ ರಕ್ತಹೀನತೆ ಉಂಟಾಗುವುದು ಕಬ್ಬಿಣ ಅಂಶದ ಕೊರತೆಯಿಂದಾಗಿ, ಹಾಗಾಗಿ ಕಬ್ಬಿಣದ ಅಂಶದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳೋದು. ಆದ್ರೆ ಮೀನ ಅಥವಾ ತತ್ತಿ ಹುಳಿ ಹಣ್ಣು ಅದು ಅದು ಮಾತ್ರ ತಿಂದರೆ ಕಬ್ಬಿಣದ ಅಂಶ ನಮಗೆ ದೇಹಕ್ಕೆ ಸಿಗೋಲ್ಲ. ಕಬ್ಬಿಣದ ಅಂಶದ ಆಹಾರಗಳ ಜೊತೆಗೆ ಈ ಹುಳಿ ಅಂಶ ಹಣ್ಣಿನ ಸತ್ವ ನಮಗೆ ಸೇರಿದ್ರೆ ಅವಾಗ ನಮಗೆ ಕಬ್ಬಿಣದ ಅಂಶ ಸೇರುತ್ತೆ, ಮೈ ಸೇರುತ್ತೆ. ಹೆಚ್ಚಾಗಿ ಕಾಯಿಪಲ್ಯ ತಿಂದ್ರೆ ಇದಾಗ್ಬೋದಲ್ಲ? ಹೌದು, ಹಸಿರು ಕಾಯಿಪಲ್ಯ, ಹಸಿರು ಕಾಯಿಪಲ್ಯ, ಅದರಲ್ಲಿ ಪಾಲಕದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬಿಣ ಅಂಶ ಇರುತ್ತೆ. ನಮಸ್ತೆ ಸರ್. ಈಗ ಕಬ್ಬಿಣಾಂಶದ ಕೊರತೆ ಬಗ್ಗೆ ಬಹಳಷ್ಟು ಪ್ರಶ್ನೆ ಕೇಳ್ತಾ ಇದ್ರು. ನಾವು ಮೊದಲಿನ ಕಾಲದೊಳಗೆ ನಮ್ಮ ಮನೆಯೊಳಗೆಲ್ಲ ಕಬ್ಬಿಣದ ಪಾತ್ರೆಗಳು ಇರ್ತಿದ್ವು, ಇವು ಬಾಣಲೆ ಆಗಲಿ ಕಡಾಯಿ ಆಗಲಿ ಇರ್ತಿದ್ವು. ಇದರೊಳಗೆ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಮಟ್ಟದ ಕಬ್ಬಿಣಾಂಶ ಆ ಅಡುಗೆಯೊಳಗೆ ಸೇರಿಕೊಂಡು ಅದು ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋದೊಂದು ನಂಬಿಕೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದೇ ನೀವು ಹೇಳಿದಾಗೆ ಇದು ಹಳೆ ಕಾಲದಲ್ಲಿ ಅಡುಗೆ ಮಾಡ್ತಿದ್ರು ಅದರಿಂದ ಕಬ್ಬಿಣಾಂಶ ಸಿಗ್ತಿತ್ತೋ ಇಲ್ಲೋ ಅಂತ ನನಗೆ ಸ್ವಂತ ಅನುಭವ ಇಲ್ಲ. ನಮ್ಮ ಗುರು ಹಿರಿಯರು, ನಮ್ಮ ಶಿಕ್ಷಕರು ನನಗೆ ಹೇಳಿರೋ ಪ್ರಕಾರ ಕಬ್ಬಿಣದ ಬಾಂಡ್ಲಿ ಅಥವಾ ಕಬ್ಬಿಣದ ಇದರಲ್ಲಿ ಅಡುಗೆಯನ್ನು ಮಾಡುವುದರಿಂದ ಕಬ್ಬಿಣದ ಅಂಶ ಸ್ವಲ್ಪ ಪ್ರಮಾಣದರೂ ದೇಹಕ್ಕೆ ಸಿಗುತ್ತೆ. ಕೆಳಗರೆ ಡಾಕ್ಟರ್ ಹೇಳ್ತಾರೆ ಕಬ್ಬಿಣ ಏನು ನೀವು ಮನೆಯೊಳಗೆ ಏನು ಎತ್ತಿಟ್ಟುಬಿಟ್ಟಿರ್ತೀರಿ ಉಪಯೋಗ ಮಾಡಿಸ್ಲಾರ್ದೆ ಬಾಂಡ್ಲೆಗಳನ್ನು, ಕಬ್ಬಿಣದ್ದು ಕಡಾಯಿಗಳು ಹಳೆ ಕಾಲದ್ದು, ಅವು ಎಂದೂ ಹಾಳಾಗೋದಿಲ್ಲ, ಅವನ್ನ ತೆಗೆದು ಉಪಯೋಗಿಸ್ರಿ ಅಂತ ಡಾಕ್ಟರ್ ಹೇಳ್ತಾರೆ ನಿಮಗೆ. ಹಲೋ, ನಮಸ್ತೆ ನಮಸ್ತೆ ಹೇಳಿ. ಕರೆಯಲ್ಲಿ ತೊಂದರೆ ಉಂಟಾಗಿತ್ತು. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಶಿವಾನಂದ ವಶವರ ಮಾತಾಡ್ತಾ ಇದ್ದೀನಿ ಮೇಡಮ್. ಶಿವಾನಂದ್ ಅವರು? ಹೌದು ಮೇಡಮ್. ಕೇಳ್ರಿ ನಿಮ್ಮ ಪ್ರಶ್ನೆ ಡಾಕ್ಟರ್. ಈಗ ಏನಾಗಿದೆ ಮೇಡಮ್ ರೀ, ಈಗ ಸದ್ಯ ಎಲ್ಲ ಕಡೆ ಕೋವಿಡ್ ಹರಡಿದ ಕಾರಣ ಮಕ್ಕಳದ ಶಿಕ್ಷಣ ಸರಿಯಾಗಿ ಆಗುತ್ತಿಲ್ಲ, ಮತ್ತು ಅದಕ್ಕೆ ಹೀಗೆ ಟೆನ್ಷನ್ ಆಗಿ ನಮ್ಮ ಮಿಸೇಜ್ಗೆ ರೀ ರಕ್ತ ಒತ್ತಡ ರಕ್ತ ಕಮ್ಮಿ ಆಗಿದೆ ರೀ, ಮತ್ತು ನಾವು ಡಾಕ್ಟರ್ ಹೋಗಿ ತೋರಿಸಿದ್ರೆ ಅವರ ತಲೆ ಸುತ್ತದಲ್ಲಿ ಹಿಂಗೆ ಆಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಇದು ಕಾರಣ ಏನಂದ್ರೆ ಮೇಲೆ ನೀವು ಮಾನಸಿಕ ಟೆನ್ಷನ್ ಆಗಿದೆ, ಅದರಿಂದ ರಕ್ತ ಕಡಿಮೆ ಆಗ್ತಾ ಇದೆ, ಮತ್ತು ನೀವು ಅದು ರಕ್ತ ಹೆಚ್ಚಾಗೋ ಸಲುವಾಗಿ ಇಂಜೆಕ್ಷನ್ ತಗೋಬೇಕು, ಹಣ್ಣು ಹಂಪಲು ತಿನ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮೇಡಮ್ ಇದಕ್ಕೆ ಬೇರೆ ಏನು ಕಾರಣ ಇರ್ತಿದೆ ಅಂದ್ರೆ ರಕ್ತ ಕಡಿಮೆ ಆಗೋದೇನ್ರಿ? ಈಗ ಡಾಕ್ಟರ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೀವು ಹೇಳಿದಾಗೆ ರಕ್ತ ರಕ್ತ ಕಡಿಮೆ ಆಗೋದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಆಯ್ತಾ, ಸೊ ಈ ಟೆನ್ಷನ್ ಅಂತಂದರೆ ಟೆನ್ಷನ್ ಬಂದ ತಕ್ಷಣ ನಮ್ಗೆ ರಕ್ತ ಒಂದೇ ಸಲ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಲ್ಲ. ಟೆನ್ಷನಿಂದ ರಕ್ತಹೀನತೆ ಆಗ್ಬೋದು ಅಥವಾ ನಮಗೆ ಕಡಿಮೆ ಆಗ್ಬೋದಪ್ಪ ಅಂದರೆ ಒಂದು ಕಾರಣ ಏನಿರ್ಬೋದು, ಟೆನ್ಷನಿಂದ ಆಹಾರ ಸೇವನೆ ಕಡಿಮೆ ಆಗಿ ಹಾಗೆ ನಮಗೆ ರಕ್ತದ ಕೊರತೆ ಆಗ್ಬೋದು. ಆದರೆ ಈಗ ನೀವು ಹೇಳಿರೋ ಪ್ರಕಾರ ಇದು ಏನೇನು ಹೇಳಿದರೆ ಆದರೆ ಎಲ್ಲದನ್ನು ಕೇಳಿದರೆ ನಮಗೀಗ ಈಗ ರಕ್ತ ಇಷ್ಟೇ ಪ್ರಮಾಣದ ಕಡಿಮೆ ಆಗಿದೆ ಅಥವಾ ಇಷ್ಟೇ ಇದೆ ಅಥವಾ ರಕ್ತಹೀನತೆ ಇದೆಯೋ ಇಲ್ಲೋ ಅಂತ ಹೇಳೋದಕ್ಕೆ ಭಾಳ ಕಷ್ಟ. ಅದಕ್ಕೆ ರಕ್ತ ಪರೀಕ್ಷೆ ಮಾಡಿದಾಗಲೇ ರಕ್ತಹೀನತೆ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಪ್ರಾಬ್ಲಮ್ ಸರ್ ಇದೇ ಒಂದೇ ವಾರದಲ್ಲಿ ಆಗ್ತಿದೆ, ಮತ್ತು ಇದು ಟೆನ್ಷನ್ ಮಾನಸಿಕತೆ ಒಂದು ಇದೇ ವಾರದಲ್ಲಿ ಹಿಂಗಾಗಿದೆ ಸರ್, ಅದಕ್ಕೆ ಹಿಂಗಾಗ್ತಾ ಇದೆ ಅಂತ ನಮಗೆ ಒಂದು ನಮಗೂ ಟೆನ್ಷನ್ ಆಯ್ತು ಸರ್, ಅದಕ್ಕೆ ಹೇಳಬೇಕಾಯ್ತು ಹಿಂಗಾಯ್ತು. ಇಲ್ಲ, ನನ್ನ ಪ್ರಕಾರ ನೀವೊಂದು ವೈದ್ಯರನ್ನ ಸಂಪರ್ಕಿಸಿ ರಕ್ತ ತಪಾಸಣೆ ಮಾಡಿ ಅದಕ್ಕೆ ಅವರ ಸಲಹೆಯನ್ನು ಪಡೆದು ಅವ್ರು ಏನು ಹೇಳ್ತಾರೆ ಆ ರೀತಿ ಏನು ನಿಮಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸುವುದರಲ್ಲಿ ಮುಂದುವರಿಸೋ ಸೂಕ್ತ ಅನ್ಸತ್ತೆ ನನಗೆ. ಯಾಕಂದರೆ ಅವರೆಲ್ಲ ಪರೀಕ್ಷೆ ಮಾಡಿ ಇದನ್ನು ರಕ್ತಹೀನತೆ ಅಂತ ದೃಢಪಡಿಸಿದಾರೆ ಅಂದಮೇಲೆ ಅದು ಅವರು ಏನಂತೇಳಿ ಕಂಡುಹಿಡಿದು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟು ಕೊಟ್ಟಿರ್ತಾರೆ ಅನಿಸುತ್ತೆ. ಸೊ ನೀವು ಅದನ್ನು ಪಾಲಿಸಿ ಆಮೇಲೆ ಒಂದು ತಿಂಗಳು ಬಿಟ್ಟು ಬೇಕಾದ್ರೆ ಮತ್ತೆ ನಿಮ್ಮ ವೈದ್ಯರನ್ನ ಕಾಣಬಹುದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಸಲೀಂ ನಾಯ್ಕ್ ಮಾತಾಡಿದ್ರಿ. ಸಲೀಂ ಅವರು, ನಿಮ್ಮ ಪ್ರಶ್ನೆ ಕೇಳ್ರಿ. ಬಸ್ಲಿಂಗ್ ನಾಯ್ಕ್, ಕ್ಷಮಿಸ್ರಿ, ಬಸ್ಲಿಂಗ್ ನಾಯ್ಕ್ ಅವರು, ನಿಮ್ಮ ಪ್ರಶ್ನೆ ಕೇಳ್ರಿ. ಈಗ 60-70 ವಯಸ್ಸು ಅಜ್ಜಿ ಇರ್ತಾರಲ್ಲ, ಅಜ್ಜಿ ಮುದುಕರಿ, ಅವ್ರಿಗೆ ಸಾಮಾನ್ಯವಾಗಿ ರಕ್ತಹೀನತೆಯನ್ನು ಕಂಡು ಹಿಡಿಬೇಕಾದ್ರೆ ಅವ್ರಿಗೆ ಯಾವತ್ತು ಇದನ್ನಿರ್ತಾರೆ, ಅವ್ರು ವೀಕ್ ಆಗಿರ್ತಾರೆ. ಏನಿರ್ತಾರೆ, ವೀಕ್ ಆಗಿರ್ತಾರ ಅಂತ ಹೇಳ್ತೀರಿ ನೀವು? ವೀಕ್, ಅದಕ್ಕೆ ಈ ರಕ್ತಹೀನತೆಯಿಂದ ಆಗಿರ್ತಾರೆ. ನನ್ನ ವಯಸ್ಸು ದಮಿಯದು ಬಂದ ಪ್ಲಾಕ್ ಕಂಡು ಹಿಡಿಬೇಕಾದ್ರೆ. ಈಗ ನಾನು ಏನು ನಿಮಗೆ ಸರಾಸರಿ ಹಿಮೋಗ್ಲೋಬಿನ್ ಎಷ್ಟಿರ್ಬೇಕಂತ ಹೇಳಿದೆ, ವಯಸ್ಕ ಗಂಡಸರಲ್ಲಿ ಇಷ್ಟಿರಬೇಕು, ಹೆಣ್ಮಕ್ಕಳಲ್ಲಿ ಇರಬೇಕು ಅಂತ. ಅಂದರೆ ಈಗ ನಮಗೆ ಬೆಳವಣಿಗೆಗೆ ತಕ್ಕ ಹಾಗೆ ನಮ್ಮದು ಪ್ರಾಯ ಜಾಸ್ತಿ ಆಗ್ತಾ ಹೋದಾಗಲೂ ನಮಗೆ ಹಿಮೋಗ್ಲೋಬಿನ್ ಸ್ವಲ್ಪ ಅಂಶ ಕಡಿಮೆ ಆಗುತ್ತೆ. ವಯಸ್ಕ ನಾವು ಯಾವಾಗಲೂ ಒಂದೇ ರೀತಿ ಇರಲ್ಲ. ಅದಕ್ಕಾಗಿ ನಾನು ಹೇಳಿದ್ದು ವಯಸ್ಕ ಗಂಡಸರು ವಯಸ್ಕ ಹೆಣ್ಮಕ್ಕಳಲ್ಲಿ ಯಾಕಂತ ಹೇಳಿದ್ದಂತಂದರೆ ಪ್ರಾಯ ಜಾಸ್ತಿ ಆಗ್ತಾ ಹೋದಾಗೆ ವಯಸ್ಸಾಗ್ತಾ ಹೋದಂಗೆ ಶರೀರದಲ್ಲಿ ಅನೇಕ ಕಾರಣಗಳು ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ. ನಾವು ಊಟ ಮಾಡೋದು ಕಡಿಮೆ ಆಗುತ್ತೆ, ಪೌಷ್ಟಿಕಾಂಶ ಆಹಾರ ತೆಗೆದುಕೊಳ್ಳುವ ಸೇವನೆ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಆಹಾರ ಸೇವಿಸಿದ್ರೂ ದೇಹ ಸ್ಪಂದಿಸೋ ರೀತಿ ಅದಕ್ಕೆ ಕಡಿಮೆ ಆಗಬಹುದು. ಸೊ ಹೀಗಾಗಿ ರಕ್ತ ವಯಸ್ಕರಲ್ಲಿ ಅಥವಾ ಪ್ರಾಯ ಆದವರಲ್ಲಿ ರಕ್ತ ಇವೆಲ್ಲ ಕಾರಣಗಳಿಂದ ಕಡಿಮೆ ಆಗುತ್ತೆ. ಹಾಗಾಗಿ ನಾವೇನು ಮಾಡೋದು, ಒಂದು ವಯಸ್ಸು ದಾಟಿದ ಮೇಲೆ 50 ಅಥವಾ 60 ವಯಸ್ಸು ದಾಟಿದ ಮೇಲೆ ಯಾವುದೇ ಕಾರಣ ಇಲ್ಲದೇ ಇದ್ರೂ, ಯಾವುದೇ ರೋಗ ಇಲ್ಲದೇ ಇದ್ರೂ ನಾವು ಸೂಕ್ತವಾಗಿ ಒಂದು 6 ತಿಂಗಳಿಗೆ ಅಥವಾ 1 ವರ್ಷಕ್ಕಾದರೂ ರಕ್ತ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಿಲ್ಲದಿರುವಂಥ ಯಾವುದೇ ಸಮಸ್ಯೆಗಳು ಇದ್ರೂ ನಾವು ಅದನ್ನು ಪತ್ತೆ ಹಚ್ಚಬಹುದು. ಆತ್ಮೀಯ ಕೇಳುಗರೇ, ಡಾಕ್ಟರ್ ಮಂಜುನಾಥ್ ಪ್ರಧಾನಿ, ಔಷಧ ಶಾಸ್ತ್ರ ವಿಭಾಗದ ವೈದ್ಯರು, ಇವರು ನಿಮಗೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಇವತ್ತಿನ ವಿಷಯವಾಗಿತ್ತು ರಕ್ತಹೀನತೆ. ಇನ್ನು ಡಾಕ್ಟರ್ ನಿಮಗೆ SDM ಆಸ್ಪತ್ರೆಯಲ್ಲಿ ಪ್ರತಿ ಗುರುವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ ಇವರನ್ನು ಸಂಪರ್ಕಿಸುವುದಕ್ಕಾಗಿ 0836247850 ಮತ್ತು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 0836247777. ಇನ್ನು ಈ ವಾರದ ಪ್ರಶ್ನೆ, ಕಬ್ಬಿಣಾಂಶದ ಕೊರತೆಯಿಂದಾಗುವ ರಕ್ತಹೀನತೆ ತಡೆಗಟ್ಟಬಹುದಾದ ಸಮಸ್ಯೆಯೇ? ಹಾಗಿದ್ದಲ್ಲಿ ಸೂಕ್ತ ಮಾರ್ಗೋಪಾಯಗಳೇನು? ಪ್ರಶ್ನೆ ಇನ್ನೊಮ್ಮೆ, ಕಬ್ಬಿಣಾಂಶದ ಕೊರತೆಯಿಂದಾಗುವ ರಕ್ತಹೀನತೆ ತಡೆಗಟ್ಟಬಹುದಾದ ಸಮಸ್ಯೆಯೇ? ಹಾಗಿದ್ದಲ್ಲಿ ಸೂಕ್ತ ಮಾರ್ಗೋಪಾಯಗಳೇನು? ಇನ್ನು ಉತ್ತರವನ್ನು ನೀವು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು ತಾರೀಖ್ August 17 ಕೇಳಿದಂತಹ ಪ್ರಶ್ನೆ, SDM ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮ ಯಾವಾಗ ಪ್ರಾರಂಭಗೊಂಡಿತು? ಇದಕ್ಕೆ ಸರಿ ಉತ್ತರ: April 2006 SDM ಡಾಕ್ಟರ್ ಆರೋಗ್ಯ ಸಂವಾದ ರೇಡಿಯೋ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಈ ಪ್ರಶ್ನೆಗೆ ಸರಿ ಉತ್ತರ ಬರೆದು ಬಹುಮಾನ ಗಳಿಸಿದವರು ಶ್ರೀ ದುಂಡಯ್ಯ ರಾಚಯ್ಯ, ನಾವಲ್ಗಿ ಮಠ್, ಎಟ್ ಪೋಸ್ಟ್ ಮಳಲಿ, ತಾಲೂಕ್ ಮುಧೋಳ, ಜಿಲ್ಲಾ ಬಾಗಲಕೋಟ್. ಶ್ರೀ ದುಂಡಯ್ಯ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ವಾರದ ವಿಷಯ, ಖಿನ್ನತೆ ಮತ್ತು ಆತ್ಮಹತ್ಯೆ. ಈ ವಿಷಯದ ಕುರಿತಾಗಿ ನಿಮ್ಮ ಎಲ್ಲ ಸಂದೇಹಗಳಿಗೆ ಉತ್ತರ ಕೊಡ್ತಾರೆ ಮುಂದಿನ ವಾರದ SDM ವೈದ್ಯರಾದ ಡಾಕ್ಟರ್ ಅರುಣ್ ವಿಜಯ್ ಗಡದ್, ಇವರು ಮನೋವೈದ್ಯರು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಡಾಕ್ಟರ್ ಮಂಜುನಾಥ್ ಪ್ರಧಾನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಡಾಕ್ಟರ್. ಎಲ್ಲ ಕೇಳುಗರಿಗೂ ನಮಸ್ಕಾರ, ಹಾಗೂ ನಿರೂಪಕಿಯವರಿಗೂ ಆಲ್ ಇಂಡಿಯಾ ರೇಡಿಯೋದವರಿಗೂ ಹಾಗೂ ನಮ್ಮ ಎಸ್ ಡಿ ಎಂ ಮಹಾವಿದ್ಯಾಲಯಕ್ಕೂ ನನಗೊಂದು ಮಾತನಾಡಲು ಅವಕಾಶ ಕೊಟ್ಟಿರುವುದರಿಂದ ಧನ್ಯವಾದಗಳು.